ಯಾವಾಗ ಶುರು ಮಾಡಿದ್ದು? 21 ಜನವರಿ. ಇಪ್ಪತ್ತೊಂದರ ಜನವರಿಯಿಂದ ಶುರು ಮಾಡಿದ್ರಿ? ಹಾ, ಜನವರಿಯಿಂದ ಮಾಡಿದೀನಿ ಸರ್. ನೀರು ಮೇ ತಿಂಗಳಲ್ಲೇ ಬಂತು ಸರ್, ಒಂದ್ ಸ್ವಲ್ಪ ಬಂದಿತ್ತು ಸರ್, ಆಮೇಲೆ ಫುಲ್ ಆಗ್ಬಿಡ್ತು ಸರ್. ಡೀಪ್ 14 ಫೀಟ್ ಆದಂಗ ಅದು ಫುಲ್ 5 ತಿಂಗಳದಾಗ ಕೆಲಸ ಮಾಡೀನಿ ಸರ್ ಬೋನೇರಿ. ಆ ಟೈಮ್ ನೊಳಗೆ ನಿಮ್ದು ದಿನಚರಿ ಹೆಂಗಿರ್ತಿತ್ತು? ಯಾವಾಗ ಯಾವಾಗ ನೀವು ಅದಕ್ಕೆ ತೊಡುವಂತ ಒಂದ್ ಕೆಲಸ ಮಾಡ್ತಾ ಇದ್ರಿ? ಏನು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದಾ? ಬೇಸಿಗೆ ಬಿಸಿಲಲ್ಲ ಸರ್, ಮುಂಜಾನೆ ಹೋಯ್ತದ ಸರ್, 6:30 ಗಂಟೆಗೆ ಹೋಗಿ 10 ತನಕ ಕೆಲಸ ಮಾಡಿದ್ರಿ. ಮತ್ ಆಮೇಲೆ ಮನೆಗೆ ಬರೋದ್ರಿ, ಮನೆಗೆ ಬಂದು ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಮತ್ ಮಧ್ಯಾಹ್ನ 2ರಿಂದ ಮತ್ತ 6:30 ತನಕ ಮಾಡ್ಬಾರದು ಸರ್. ಈ ತರ ಮತ್ತೆ ಡೈಲಿ ಫುಲ್ ಟೈಮ್ ಅದಕ್ಕೆ ಕೊಟ್ಟಿನಿ ಸರ್. ಪ್ರತಿ ದಿವಸ ಹಿಂಗೆ ಮಾಡ್ತಾ ಇದ್ರಿ? ಪ್ರತಿ ದಿವಸ ಸರ್, ಎವ್ರಿ ಡೇ. ಜನವರಿ ಯಾವಾಗಿಂದ ಶುರು ಮಾಡಿದ್ರಿ ನೀವು? ಜನವರಿ 12 ತಾರೀಕಿಗೆ ಸ್ಟಾರ್ಟ್ ಮಾಡಿನಿ ಸರ್. ಯಾಕಂದ್ರೆ ನಮಗ್ ಏನೋ ಒಂದ್ ಅನಸ್ತು ಸರ್, ಇಲ್ಲಿ ನೀರ್ ಬರ್ಬೋದು. ಯಾಕಂದ್ರ ಈಗ ಎಲ್ಲರೂ ಏನ್ ಮಾಡ್ತಾರೆ ಸರ್, ಕಾನ್ಫಿಡೆಂಟ್ ಇರಲ್ಲ ಸರ್, ನನಗೊಂದ್ ಅನಸ್ತು ಸರ್, ಈ ತೆಗ್ಗು ಒಂದ್ ಕಡೆ ತೆಗ್ಗಿತ್ತು ಸರ್ ಅಲ್ಲಿ. ಹಿಂದಕ್ಕಿಂತ ಮುತ್ತೈದರೆಲ್ಲ ಹೇಳ್ತಿದ್ರಲ್ಲ ಸರ್, ತೆಗ್ಗಿಗೆ ನೀರ್ ಬರ್ತಾವ ಅಂತೇಳಿ, ಅದು ಒಂದೇ ನನಗೊಂದ್ ತಲೆಗಿತ್ತು ಸರ್. ಈಗ ಎಲ್ಲರ ಕಡೆ ಇರ್ತದೆ ಸರ್, ಒಂದೊಂದ್ ಕಡೆ ಮೂಲಿಗೆ ಅಲ್ಲಿ ಇಲ್ಲಿ ಇದ್ದೇ ಇರ್ತದಲ್ಲ ಸರ್ ತೆಗ್ಗು, ಆ ಕಡೆ ಬರ್ಬೋದಂತೇಳಿ ಒಂದ್ ಸ್ವಲ್ಪ ಜಾಸ್ತಿ ಲೆಂತ್ ತಗೊಂಡ್ರೆ ಏನಾಯ್ತದ, ಒಂದ್ ಕಡೆ ಇಲ್ಲ ಒಂದ್ ಕಡೆ ಬರ್ಬೋದ ಅಂತೇಳಿ ಆ ಬೇಸಸ್ ಮೇಲೆ ನಾ ಕೆದ್ರಿನಿ ಸರ್. ಅಂದ್ರೆ ಅಲ್ಲಿ ಫುಲ್ ಕಲ್ಲಿತ್ತು ಸರ್, ಜೆಸಿಪಿಲಿಂದ ಆಗಲ್ ಕೆಲಸ ಆಯ್ತು ಸರ್ ಅದು. ಹಂಗಾಗಿ ನಾನೇ ಗುಸಿ ಫೌಡಿ ಬಿಟ್ಟಿಲಿಂದ ಸರ್, ಫ್ರಂಟರ್ದಾಗ ವಾಲ್ ಹಾಕಿ ಕಲ್ ತೆಗ್ದಿನಿ ಸರ್. ಬೇರೆ ಏನು ಉಪಕರಣ ಉಪಯೋಗ ಮಾಡಿಲ್ಲ ನೀವು? ಏನು ಇಲ್ಲ ಸರ್, ಒಬ್ಬನೇ ಸರ್, ನಮ್ಮ ಊರಲ್ಲಿ ಎಲ್ಲರಿಗೂ ಗೊತ್ತಿದೆ ಸರ್, ಎಲ್ಲರೂ ಹುಚ್ಚ ಹೋಗ್ತಾ ಸರ್, ಸ್ಟಾರ್ಟಿಂಗ್ ತೆರಿಗೆ ಕಳ್ಸ್ಕೊಂಡಿಲ್ರಿ, ಬಿಟ್ಟಿಲ್ಲ ಸರ್. ಯಾಕಂದ್ರೆ ನಾವು ಎಲ್ಲ ಕಡೆ ತಿರುಗಿ ಬಂದೇವ ಸರ್, ಸಿಟಿ ಜೀವನ ಬೇಸರ ಆಗಿತ್ತು, ಆ ಏರಿಯಾದಾಗ ಒಟ್ಟ ನೀರಿಲ್ಲ ಸರ್, ಅಲ್ಲಿ ಜನರಿಗೆ ಗೊತ್ತೇ ಅದಲ್ಲ ಸರ್ ನಮ್ಮಲ್ಲಿ. ಅದೇನದ ಸರ್, ನನಗೊಂದು ಕಾನ್ಫಿಡೆಂಟ್ ಇತ್ತು ಸರ್, ಕಂಪಲ್ಸರಿ ಬಂದೇ ಬರ್ತದ ತೆಗ್ಗು, ಇದೆ ಈಗ ಎಲ್ಲರ ಕಡೆ ಇರ್ತಲ್ಲ ಸರ್ ಆಲ್ಮೋಸ್ಟ್ ಆಗಿ. ಬರೋಬ್ಬರಿ, ಈಗ ಒಂದ್ ಸ್ವಲ್ಪ ಜಾಸ್ತಿ ಲೆಂತ್ ತಗೊಂಡ್ರೆ ಏನಂತಂದ್ರೆ ಅಲ್ಲಿ ನೀರ್ ಬರ್ಬೋದಂತ ನಂಗೊಂದು ಭರವಸೆ ಇತ್ತು ಸರ್. ಹಂಗಾಗಿ ಈಗ ಬೋರ್ವೆಲ್ ಏನ್ ಸರ್, ಒಂದ್ 6-7 ಇಂಚ್ ಪೈಪ್ ಇರ್ತದೆ ಸರ್ ರೌಂಡ್ ಫಿಗರ್ ನಾನು ತಿಳಿದ ಪ್ರಕಾರ, ಅದಿಷ್ಟರಲ್ಲೇ ಮಿಸ್ ಆದ್ರೂ ಇದೇನ್ ಜಾಸ್ತಿ ಲೆಂತ್ ಇರ್ತದೆ ಸರ್, ಒಂದ್ ಕಡೆ ಎಲ್ಲ ಒಂದ್ ಕಡೆಯಿಂದ ನೀರ್ ಬಂದೇ ಬರ್ತದ ಅಂತ ಒಂದ್ ಕಾನ್ಫಿಡೆಂಟ್ ಲಿ ನಾ ಕೆದ್ರಿನಿ ಸರ್. ಅಂದ್ರೆ ವಿಸ್ತಾರ ಬಹಳ ಇರ್ತದ ಬಾವಿದು, ಅಲ್ಲಿ ಬೇಕಾದಂಗ ನೀರ್ ಹತ್ತಬಹುದು ಅಂತ ಹೇಳಿ ನಿಮ್ಗೆ ಅನಿಸಿತ್ತು? ಸರ್ 14 ಫೀಟ್ಗೆ ನೀರ್ ಬಂದ ಸರ್. ಅಡ್ಡಿಲ್ಲ, ಈಗ ನಿಮಗ ಬಹಳಷ್ಟು ಆತ್ಮವಿಶ್ವಾಸ ಇರಬೇಕು ಅದ್ರ ಮೇಲೆ. ಯಾಕಪ್ಪ ಅಂತಂದ್ರ, ನೀರ್ ಬರ್ತದೋ ಇಲ್ಲೋ ಅನ್ನುವಂತ ಒಂದು ವಿಚಾರ ಇಟ್ಟುಕೊಂಡು ನಾವು ಆತಂಕಿತರಾಗಿರ್ತೀವಿ. ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ಹೆಂಗಪ್ಪ ಅನ್ನುವಂತ ವಿಚಾರಗಳು ಕೂಡ ಬಂದಿರಬಹುದು ನಿಮಗ? ಇಲ್ಲ ಸರ್, ಯಾಕಂದ್ರೆ ಮ್ಯಾಕ್ಸಿಮಮ್ ಸರ್ ಯಾವುದೇ ಬಾವಿ ನೋಡ್ ಸರ್, ಕಂಪಲ್ಸರಿ ನೀರ್ ಬಂದೇ ಬರ್ತದೆ ಸರ್, ದೂರಿನ ದೂರಿನ ನೀರ್ ಬರ್ತದೆ ಸರ್. ಅವತ್ತು ರೈತರು ಒಂದ್ ಸ್ವಲ್ಪ ತಲೆಗಿಟ್ಕೋಬೇಕು ಸರ್, ಯಾಕಂದ್ರ ಇವತ್ತಿನ ಜನರೇಷನ್ ದಾಗ ಏನಾಗಿದ್ರೆ ಬೋರ್ವೆಲ್ ಒಂದೇ ಇಷ್ಟ ಹೊಡೆದ್ರು ಬಂದ್ರು ಬರ್ತದ ಇಲ್ಲ ಆ ರೀತಿ ಇಲ್ಲ ಸರ್, ಬಾವಿದಾಗ ಬಂದೇ ಬರ್ತದೆ ಸರ್, ಕಾನ್ಫಿಡೆಂಟ್ ಅದ ಸರ್. ಅಡ್ಡಿಲ್ಲ, ಅಂದ್ರೆ ನೀರ್ ಹತ್ತಬೇಕು, ನೀರ್ ಇರಬೇಕು, ನೀರಿಂದ ಒಂದು ಅಂತರ್ಜಲ ನಿಮ್ಮಲ್ಲಿ ಅಲ್ಲಿ ಇರಬೇಕು ಅಂದ್ರೆ ಅದು ಬರ್ತದೆ. ಮತ್ತೆ ಸುತ್ತಮುತ್ತಲು ಎಲ್ಲೂ ನೀರ್ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀರಿ ನೀವು ಸರ್? ಬೇರೆ ಕಡೆ ಸರ್, ಬೇರೆ ಕಡೆ ಅಂದ್ರೆ ಅವ್ರು ಬೋರ್ವೆಲ್ ಹೊರತು ನೋಡಿದಾರೆ ಸರ್. ಈಗ ಬೋರ್ವೆಲ್ ಅದು ಪೈಪ್ ಎಷ್ಟಿರ್ತದೆ ಸರ್, ಒಂದ್ 5-6 ಇಂಚ್ ಇರ್ಬೋದು ಸರ್. ಹೌದು. ಅಷ್ಟರಲ್ಲಿ ಬಂದ್ರೆ ಬಂತು, ಇಲ್ಲ ಅಂದ್ರೆ ಹೋಯ್ತು ಸರ್. ಇದು ಲೆಂತ್ ಜಾಸ್ತಿ ಇರ್ತದೆ ಸರ್ ಎರಡ್ ಕಡೆ, ಹಂಗಾಗಿ ಒಂದ್ ಕಡೆ ಇಲ್ಲ ಒಂದ್ ಕಡೆ ಹತ್ಬಹುದು ಅಂತ ಹೇಳಿ ಒಂದ್ ಭರವಸೆದಿಂದ ನೋಡಿದೀನಿ ಸರ್. ಹೌದಾ? ಮತ್ ಇದು ಗಾರಿ ಏನದ ಸರ್, ಇದು ಬಾವಿ ಸರ್, ದೂರ ದೂರಿನ ನೀರು ಎಳ್ಕದ ಸರ್. ಜಾಸ್ತಿ ಲೆಂತ್ ಇರ್ತದ ಸರ್ ಎಲ್ಲ ಕಡೆಯಿಂದ, ದೂರದಿಂದ ಯಾರ ಒಂದ್ ವೇಳೆ ಹೊಲದಲ್ಲಿ ನೀರ್ ಬಿಟ್ಟಿರು ಬರ್ಬೋದ ಅಂತೇಳಿ ನನಗೊಂದು ಕಾನ್ಫಿಡೆಂಟ್ ಲಿಂದ ಕೆದರಿ ಸರ್. ಜನವರಿ 10-11 ನೀವು ಶುರು ಮಾಡಿರಿ? ಹಾ ರೀ ಸರ್. ಯಾವ ದಿವಸ ನಿಮಗ ನೀರ್ ಬಿತ್ತು ಮೇ ತಿಂಗಳಲ್ಲಿ? ಮೇ ತಿಂಗಳಲ್ಲಿ ಎಂಡಿಗ್ ಬಂತು ಸರ್, ಡೇಟ್ ಏನ ಅಷ್ಟು ನೆನಪಿಲ್ಲ ಸರ್ ನನಗೆ. ಎಂಡಿಗ್ ಬಂತು ಸರ್, ಇನ್ನೊಂದ್ 5-6 ದಿವಸ ಇತ್ತು ಸರ್, ನೀರು ಒಂದ್ ಸ್ವಲ್ಪ ಜನ್ಲಕ್ ಸ್ಟಾರ್ಟ್ ಆಯ್ತು ಸರ್. ಮೊದ್ಲಿನೇ ಒಂದ್ 10 ಫೀಟ್ ಆದ್ಮೇಲೆ ಕೆಸರ್ ಕೆಸರ್ ಬಂತು ಸರ್, ಹಂಗೆ ತಕೊತ ಹೋದೆ ಸರ್. ಮುಂದೆ ಏನಾಯ್ತು ಸರ್, ಫುಲ್ ಮೊಸರು ಮೊಸರು ಕೆಸರಲ್ಲಿ ಬರ್ತದಲ್ಲ ಸರ್, ಅದೇ ತರ ಬಂತು ಸರ್. ಲಾಸ್ಟ್ ಗೆ ಏನಾಯ್ತ್ರಿ, ನೀರು ಜನ್ಲಕ್ ಸ್ಟಾರ್ಟ್ ಆಯ್ತು ಸರ್ ಒಂದ್ ಕಡೆ ಎಂಡಿಗ್ರಿ. ನನಗ ಹಂಗೆ ತೆಗಿತಾ ತೆಗಿತಾ ಹೋದ ಸರ್, ಬೆಳಗಂದ ಪೂರ ಫುಲ್ ಆಯ್ತು ಸರ್ ಅಲ್ಲಿ. ಸಾಮಾನ್ ಎಲ್ಲ ಕೆದರವ ಎಲ್ಲ ಒಳಗೆ ಇದ್ದು ಸರ್, ಹಂಗೆ ಮುಚ್ಚೋಗ್ಯವ ಸರ್. ಒಂದ್ ರಾತ್ರಿ ಒಳಗೆ ಎಲ್ಲ ಫುಲ್ ಆಗಿಬಿಡ್ತು ನೀರು? ಹಾ ರೀ ಸರ್. ಹಾ ರೀ, ಎವ್ರಿ ಡೇ ಅಲ್ಲೇ ಇಟ್ಟು ಬರ್ತದ ಸರ್ ನಾ ಕೆಲಸ ಮಾಡಿ. ಸಾಯಂಕಾಲ 2 ಕಿಲೋಮೀಟರ್ ದೂರ ಸರ್ ನನ್ ಮನೆ, ಮನೆಗೆ ಒಯ್ದು ತರದಕ್ಕಂತ ಅಲ್ಲೇ ಮುಚ್ಚಿಟ್ಟು ಬರ್ತದ ಸರ್, ಅದು ಕಲ್ಲಾಗೆ ಇಟ್ಟಿದ್ದಾರೆ ಹಂಗೆ ಮುಚ್ಚೋಗಿತ್ತು ಸರ್. ನೀರು ಬರೋದಕ್ಕೆ ಶುರು ಆದ ನಂತರ ಮತ್ತೆ ನೀವು ಹೇಳಿದ್ರಲ್ಲ ಬೆಳಗಾನ ಎಲ್ಲ ನೀರ್ ಬಂದು ಬಾವಿ ತುಂಬಿ ಹೋಯ್ತು ಅಂತ ಹೇಳಿ, ಅದನ್ನ ನೋಡಿ ನಿಮ್ಗೆ ಹೆಂಗ ಅನಿಸ್ತಾ ಇತ್ತು? ಫುಲ್ ಖುಷಿ ಆಯ್ತು ಸರ್, ಯಾಕಂದ್ರೆ ಕಷ್ಟಪಟ್ಟಿದ್ಕ ಒಂದ್ ಸ್ವಲ್ಪ ದೇವ್ರ ಒಂದ್ ಕಣ್ ತೆರೆದಂಗ ಅನುಭವನು ಸರ್. ಹೌದು. ಹಾ ರೀ, ಈಗ ಏನದ ಸರ್, ಆ ನೀರೆಲ್ಲ ಫುಲ್ ಆಜು ಬಾಜು ಎಲ್ಲರಿಗೆ ಮದ್ದಿಗೆ ಆಗ್ಲಿ ಕುಡಿಲಕ್ ಆಗ್ಲಿ ಹಕ್ಕಿಗಳು ಪ್ರಾಣಿ ಎಲ್ಲಕ ಹೆಲ್ಪ್ ಆಗ್ಲತ್ತ ಸರ್. ಹೌದಲ್ಲ? ಹಾ ರೀ. ಬಾವಿಯ ಅಳತಿ ಎಷ್ಟದ ಈಗ ಸದ್ಯಕ್ಕೆ? 35-40 ಇದೆ ಸರ್. 30-40 ಅಗಲ ಮತ್ತು ಉದ್ದ? 14 ರೀ. 14 ಆಳ, 14 ಫುಟ್. ನೀವು ಅಷ್ಟಕ್ಕೆ ಬಿಟ್ಟಿರಿ, 14 ಫೂಟ್ ನಂತರ ನೀವೇನ್ ಮತ್ತೆ ಕೆಳಗೆ ತೆಗೆದಿಲ್ಲ? ಮಾಡಿಲ್ಲ ಸರ್, ಯಾಕಂದ್ರೆ ನಾನು ಹೊತ್ಕೊಂಡ್ ಮೇಲೆ ಬರ್ಬೇಕಾದ್ರೆ ಆಗ್ಲಿಲ್ಲ ಸರ್, ಒಂದ್ ಸ್ವಲ್ಪ ಇನ್ನೊಂದ್ ಒಳಗಡೆ ಉಳಿದಿದೆ ಸರ್, ಇನ್ನೊಂದ್ 10-12 ಟ್ರಾಕ್ಟರ್ ಇರ್ಬೋದು ಸರ್. ಯಾಕಂದ್ರ ಬುಟ್ಟಿಲ್ ಎತ್ಕೊಂಡ್ ಮೇಲೆ ಬರ್ಬೇಕಾದ್ರೆ ಅದಿಟ್ಟೆಲ್ಲ ತರ್ಲಕ್ ಆಗೋದಿಲ್ಲ ಸರ್, ರೌಂಡ್ ಎಲ್ಲಾ ಕಡೆ ಫುಲ್ ಆಗಿತ್ತು ಸರ್ ಮಟೀರಿಯಲ್ ಒಳಗಿನ ತೆಗೆದಿದ್ದು, ನನಗ್ ಮ್ಯಾಲ್ ಬರ್ಲಕ್ ಆಗಿಲ್ಲ ಸರ್, ಸೆಂಟರ್ ದಾಗ ಇಟ್ಬಿಟ್ಟಿನಿ ಸರ್ ಹಂಗೆ, ಎಲ್ಲಾ ಕಡೆ ನೀರಿದೆ ಸರ್. ಅಂದ್ರ ತರ್ಲಕ್ ಮ್ಯಾಲ್ ಹಿಂಗ್ ಸ್ಟೆಪ್ ಹತ್ತಿ ಮ್ಯಾಲ್ ತರ್ಬೇಕಾದ್ರೆ ಆಗ್ಲಿಲ್ಲ ಸರ್, ಲಾಸ್ಟ್ ರೀ. ನಾ ಏನ್ ಮಾಡಿದೆ ಸರ್, ತೆಗೆದು ಅಲ್ಲೇ ಬಿಟ್ಟದು, ಅಲ್ಲೇ ಹಿಂಗಾಗಿ ಒಂದ್ ಸ್ವಲ್ಪ ಸೈಡಿಗೆ ಉಳಿದಿದೆ ಸರ್. ಅಂದ್ರೆ ವೈರ್ 4 ಕಡೆ ತೆಗೆದಿನ ಸರ್, ಅದು ತೆಗೆದಿದ ಮಟೀರಿಯಲ್ ಏನದ ಸರ್, ಮ್ಯಾಲ್ ಲಿಫ್ಟ್ ಮಾಡಕ್ಕಾಗಿಲ್ಲ, ಲಿಫ್ಟ್ ಮಾಡೋದಕ್ಕಾಗಿಲ್ಲ. ಯಾಕಂದ್ರೆ 4 ಕಡೆ ಫುಲ್ ಒಂದ್ 100 ಮ್ಯಾಲ್ ಇರ್ಬೋದು ಸರ್ ಟ್ರಾಕ್ಟರ್, ಅಷ್ಟು ಮಟೀರಿಯಲ್ ಬಿದ್ದಿದೆ ಸರ್. 5 ತಿಂಗಳು ಶ್ರಮ ನೀವು ಹಾಕಿರಿ, ಮತ್ತೆ ಏಕೋಭಾವದಿಂದ ಮಾಡಿರಿ, ಅಗದಿ ವಿಶ್ವಾಸಿಟ್ಟು ಮಾಡಿರಿ, ಇಲ್ಲ ನೀರ್ ಬಂದೇ ಬರ್ತದೆ ಅಂತ ಹೇಳಿ, ಅದ್ರ ಮೇಲೆ ಡಿಪೆಂಡ್ ಯೂಸ್ ಮಾಡಿದ್ ಸರ್, ಬಂದೇ ಬರ್ತದೆ ಅಂತ ಒಂದ್ ಭರವಸೆ ಮಾಡಿದ್ ಸರ್. ಅಡ್ಡಿಲ್ಲ. ಈಗ ನೀವು ಶುರು ಮಾಡಿದಾಗ ಏನಂತ ಇದ್ರು ನಿಮಗೆ ಎಲ್ಲಾ ಜನರು? ಎಲ್ಲರೂ ಹುಚ್ಚ ಅನಿಸ್ತದೆ, ಯಾಕಂದ್ರೆ ನಾವು ಇಷ್ಟು ಎಜುಕೇಶನ್ ಆಗಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತದೆ ಸರ್, ಅದು ಬಿಟ್ಟು ಬಂದು ಹಿಂಗ್ ಮಾತನಾದ್ರೆ ಇವ್ನಿಗೆ ಏನೋ ಒಂದ್ ಕಡೆ ಹುಚ್ಚಿರ್ಬೇಕಂತ ಅನಿಸ್ತದೆ. ಯಾಕಂದ್ರೆ ಸರ್ ಅಲ್ಲಿ ಒಂದೇ ಬೆಳೆ ಬರ್ತದೆ ಸರ್ ಆಲ್ಮೋಸ್ಟ್. ಹೌದು, ತೊಗರಿ ಸೋಯ್ ಹಾಕ್ತಾರಲ್ರಿ, ಅವ್ ಎರಡೇ ರೀ ಸರ್, ಅಂದ್ರೆ ಒಂದೇ ಬೆಳೆ ಇಲ್ಲ ಸರ್, ನೆಕ್ಸ್ಟ್ ಬೆಳೆ ಬರಲ್ರಿ ಅಲ್ಲಿ. ಅಂತ ಏರಿಯಾದಾಗ ಇವ ಮಾತನಂದ್ರೆ ಇವ್ನಿಗೆ ನೀರ್ ಬರಲ್ಲ ಎಂಬುದು ಭರವಸೆನೇ ರೀ ಎಲ್ರಿ. ಇವಾಗ ನೋಡಿ ಎಲ್ಲರೂ ಒಂದ್ ಸ್ವಲ್ಪ ಇದಾಗದ್ರಿ. ಈಗ ನೀರ್ ಬಂತಲ್ಲ ನಿಮ್ಮ ಬಾವಿಗೆ, ಅವಾಗ ಜನರ ಪ್ರತಿಕ್ರಿಯೆ ಏನಿತ್ತಂತೀರಿ? ಇವಾಗ ಖುಷಿ ಸರ್ ಸರ್, ಯಾಕಂದ್ರೆ ಅವ್ರಿಗೂ ಒಂದ್ ಏನರ ಇದ್ದಿರ್ಬೇಕು ಸರ್, ಅವ್ರ ಮನಸ್ಸಲ್ಲಿ ಹಿಂಗ ಏನರ ಬರ್ತಿರ್ಬೋದು ಸರ್, ನಾವು ಏನರ ಇದು ಮಾಡ್ಬೇಕಂತ ಹೇಳಿ. ಯಾಕಂದ್ರೆ ಸರ್ ಅಲ್ಲಿ ಕುಡಿಲಕ್ ನೀರ್ ಸಿಗ್ತಿಲ್ಲ ಸರ್, ಇವಾಗ ಏನದ ಎಲ್ಲರಿಗೂ ಉಪಯೋಗ ಆಗ್ಲತ್ತದ ರೀ, ಮತ್ತ ಒಂದ್ ರೀತಿಲಿ ನೋಡಿದ್ರೆ ನನಗೂ ಖುಷಿ ಆಗ್ಲತ್ತದ ಸರ್. ಯಾಕಂದ್ರೆ ಅಂತ ಏರಿಯಾದಾಗ ನಾವು ಹೋಗ್ಬೇಕಾದ್ರೆ ಮನೇಲೇ ನೀರ್ ಸರ್ ತಗೊಂಡ್ ಹೋಗ್ಬೇಕು ಸರ್ ಕುಡಿಬೇಕಾದ್ರೆ, ಇವತ್ತು ಎಲ್ಲರೂ ನಮ್ಮಲ್ಲೇ ನೀರ್ ಹೋಯ್ತಾರ್ರಿ ಕುಡ್ಲಕ್ ಅದು. ಮತ್ತ ನಾನು ಒಂದ್ 450 ತನ ಗಿಡ ಹಚ್ಚಿನ ಸರ್, ನಿಂಬು ಕರಿಬೇವು ಮತ್ತೆನದ ಅಂದ್ರೆ ಜಾಪಳ ಮಾವು ತೆಂಗು ಈ ತರ ಡಿಫ್ರೆಂಟ್ ಡಿಫ್ರೆಂಟ್ 18 ವೆರೈಟಿ ಹಚ್ಚಿನ ಸರ್ ಸೀತಾಫಲ. ಯಾವಾಗ ಹಚ್ಚಿರಿ? ಯಾವಾಗ ಹಚ್ಚಿರಿ? ನೀರ್ ಬಂದಿದ ಮೇಲೆ ಸರ್. ನೀರ್ ಬಂದ ಮೇಲೆ ಹಚ್ಚಿರಿ ನೀವು? ಮಳೆಗಾಲಕ್ರಿ, ಜೂನ್ಗಾಲಕ್ರಿ. ಜಾಪಳ ಹತ್ತಲತ್ತ ಸರ್, ಮಾವು ಹೂ ಬಿಟ್ಟಿದೆ ಸರ್, ಇವಾಗ ನುಗ್ಗಿ ಹೂ ಬಿಟ್ಟಿದೆ ಸರ್, ಎಲ್ಲ 2 ವರ್ಷದ ಗಿಡ ತಂದಿನಿ ಸರ್. ಈಗ ಎಷ್ಟು ಜಮೀನೊಳಗೆ ಇದನ್ನ ತೋಟ ಮಾಡ್ತಾ ಇದ್ದೀರಿ ನೀವು? ಇದು 1.5 ಎಕರೆ ಇದೆ ಸರ್. ಬರೀ 1.5 ಎಕರೆ ಜಮೀನ್ ಅದ ನಿಮಗೆ? ಸರ್, 1.5 ಎಕರೆ ಜಮೀನೊಳಗೆ ನೀವು ಈಗಾಗಲೇ 450 ಗಿಡಗಳನ್ನ ಹಚ್ಚಿರಿ, ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ ಹಚ್ಚಿರಿ. ಇನ್ನು ಗಿಡ ಹಚ್ಬೇಕು ಸರ್, ಅದು ಹಾಫ್ ಆಗಿದೆ ಸರ್, ಏನೋ ಮಾಡ್ಬೇಕು ಸರ್, ಅದ್ರ ಜೊತೆಗೆ ಬೇರೆ ಏನೋ ಮಾಡ್ಬೇಕು ಅಂತ ವಿಚಾರ ಅದ ಸರ್. ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಮತ್ತೇನಾದ್ರು ಇವು ಹೈನುಗಾರಿಕೆ ಜಾಸ್ತಿ ಏನಲ್ಲ ಸರ್, ಒಂದ್ 500 ಕೋಳಿ ರೀ. ಅಂದ್ರೆ ಒಬ್ಬ ಮನುಷ್ಯ ಕೆಲಸ ಮಾಡಂಗ್ ಸರ್, ಬೇರೆ ಕಡೆ ನಾವು ದುಡಿತೀವಲ್ಲ ಸರ್, ಅದು ಸ್ಯಾಲ್ರಿ ಇಲ್ಲೇ ತಗೋಬೇಕಂತ ನನ್ನ ವಿಚಾರ. ಅಡ್ಡಿಲ್ಲ. ಒಂದ್ 500 ಕೋಳಿ ರೀ, ಮತ್ತೊಂದೇ 2 ಎಮ್ಮೆ ರೀ, ಒಂದ್ 10-12 ಆಡು ಈ ತರ ಮಾಡಿ ಇಲ್ಲೇ ಏನ್ ಕೆದರಿದವಲ್ಲ ಸರ್ ಬಾವಿ, ಅದ್ರಾಗ ಮೀನ್ ಬಿಡ್ಬೇಕಂತ ವಿಚಾರ ಅದ ಸರ್. ಅಡ್ಡಿಲ್ಲ. ಸರ್, ಮತ್ತ ಇದು ಹಣ್ಣೆಲ್ಲ ಡಿಫ್ರೆಂಟ್ ವೆರೈಟೀಸ್ ಅಂತಂದ್ರೆ ಸೀಸನ್ ವೈಸ್ ಬಂತಂದ್ರೆ ಅದನ್ನು ಹೆಲ್ಪ್ ಆಯ್ತು ಸರ್. 50 ಮಾಡೋ ವಿಚಾರ ಸರ್ ಎಲ್ಲಾ ಹಣ್ಣಿನಗಳ. ಅದೇ ಬೇರೆ ಬೇರೆ ಸೀಸನ್ ಒಳಗೆ ಬೇರೆ ಬೇರೆ ಹಣ್ಣುಗಳು ಬಂದೇ ಬರ್ತಾವ ನಿಮಗೆ? ಈಗ ಬರ್ತಾವ ಸರ್, ಈಗ ಮಾವು ಬಂತ ಅನ್ಕೋರಿ, ಮತ್ತೆ ಬೇರೆದ್ ಬರ್ತದೆ, ಹುಣಸೆ ಇದೆ ಸರ್, ಎಲ್ಲಾ ಜಾತಿದ ಹಣ್ಣು ಹಚ್ಚಿನ ಸರ್. ಯಾಕಂದ್ರೆ ಮಾವು ಒಂದೇ ಮಾಡ್ಕೊಂಡ್ರೆ ವರ್ಷಕ್ಕೊಂದ್ಸಲ ಬರ್ತದೆ ಸರ್. ಸೀಸನ್ ವೈಸ್ ಬಂತಂದ್ರೆ ರೈತರಿಗೆ ಏನಾಯ್ತು ಸರ್, ಅವ್ರ ಕೈ ತುಂಬಾ ದುಡ್ಡು ಬರ್ಬೋದು, ಒಂದ್ ಗಿಡಕ್ಕೆ 500 ಆದ್ರೂ 25,000 ಸ್ಯಾಲರಿ ಬಂದಂಗ್ ಬರ್ತದೆ ಸರ್. ಮತ್ತೆ ಇವು ಸಸಿಗಳನ್ನ ನೀವು ಎಲ್ಲಿಂದ ತಂದ್ರಿ? ಯಾವ ಸಸಿಗಳ ನಿಮ್ ಕಡೆ, ಯಾವ ವೆರೈಟಿಗಳ? ಈಗ ಮಾವಿನ ತಂದ್ರಿ ತಾವು, ಮಾವಿನ ಸಸಿಗಳನ್ನ ಎಲ್ಲಿಂದ ತಂದ್ರಿ? ಅದರ ತಳಿ ಯಾವದವ? ತಳಿ ಇದು 4 ತರದ ಕೊಟ್ಟಿದ್ದಾರೆ ಸರ್ ಇಲ್ಲಿ ತಾಪಸ್ ಅಂತ ಹಿಂಗೆಲ್ಲ ಇಲ್ಲಿ, ಇದ್ರಲ್ಲಿ ಚಂದ್ರಂಪಳ್ಳಿ ಅಂತ ಬರುತ್ತೆ ಸರ್, ಚಿಕ್ಕೋಳಿ ತಾಲೂಕಾ, ಅವ್ರ ಕಡೆಯಿಂದ ತಗೊಂಡ್ ಬಂದಿನಿ ಸರ್. ಸ್ಟಾರ್ಟಿಂಗ್ ಕೃಷಿ ಇಲಾಖೆ ಸರಿಯಾಗಿ ಇರ್ತದೆ ಅಂತ ಅವ್ರ ಕಡೆ ಹೋಗಿ ತಂದಿನಿ ಸರ್. ತೋಟಗಾರಿಕಾ ನರ್ಸರಿಯಿಂದ ತಂದಿರಿ ತಾವು? ನರ್ಸರಿ ಅಂತ ತಂದಿನಿ ಸರ್. ಮತ್ತ ಅದ್ರ ಜೊತೆಗೆ ನಮ್ ಸುನಿಲ್ ಕುಮಾರ್ ಸರ್ ಅಂತ ಹೇಳಿ ಇಲ್ಲಿ ಜನೋಡದಲ್ಲಿ ಇದಾರೆ ಸರ್, ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರದವರು. ಸರ್ ಹೆಡ್ ಅವರೇ ವಿಜ್ಞಾನಿ ಸರ್, ಸೀನಿಯರ್ ಸೈಂಟಿಸ್ಟ್ ಸರ್, ಅವ್ರು ಒಂದ್ ಸ್ವಲ್ಪ ಐಡಿಯಾ ಕೊಟ್ಟರು ಸರ್, ಹಂಗಾಗ ಇಲ್ಲಿ ಬಂದು ತಗೊಂಡ್ ಹೋಗಿನಿ ಸರ್. ಈಗ ಏನು 1.5 ಎಕರೆ ಜಮೀನೊಳಗೆ ನೀವು ತೋಟ ಮಾಡ್ಬೇಕಂತೀರಿ ಅಥವಾ ಬೇರೆ ಬೇರೆ ಕೃಷಿ ಮಾಡ್ಬೇಕಂತೀರಿ, ಕೋಳಿ ಸಾಕಾಣಿಕೆ ಮತ್ತೆ ಬೇರೆ ಬೇರೆ ಹೈನುಗಾರಿಕೆ ಮಾಡ್ಬೇಕಂತಿರಲ್ಲ, ಈಗ ನೀರು ನಿಮಗೆ ಸಾಕಷ್ಟು ಆಗ್ಯದ ಅಂತ ಹೇಳಿ ಅನಿಸ್ತದ ತಮಗೆ? ಸರ್ ಅದು ಸಾಕಷ್ಟು ಈಗ ಬೇಸಿಗೆ ಇದೆ ಸರ್, ಇವಾಗ ಏನದ ಸರ್ ಒಂದ್ 200-250 ಕೊಡತನ ನೀರ್ ಬರ್ತಾ ಇದೆ ಸರ್, ಅದು ಒಳಗ್ ಮಟೀರಿಯಲ್ ಬಿದ್ದಿದೆ ಸರ್, ಆ ಮಟೀರಿಯಲ್ ಒಂದ್ ಸ್ವಲ್ಪ ತಕೊಂಡೆ ಅಂದ್ರೆ ಫುಲ್ ನೀರ್ ಆಗ್ಬಿಡ್ತದೆ ಸರ್, ಆ ಟ್ಯೂಬ್ಲೈಟ್ ನೀರ್ ಇದೆ ಸರ್ ಅಲ್ಲಿ, ನಾವು ದಿನ ಎಷ್ಟು ನೀರ್ ಮೇಲ್ ತರ್ತೇವೆ

ಪಿಯುಸಿ ಕಲಾ ವಾಣಿಜ್ಯ ವಿಜ್ಞಾನ ವಿಭಾಗಗಳಿಗೆ ಹಾಗೂ ಬಿಎ ಬಿಕಾಂ ಬಿಬಿಎ ಬಿಸಿಎ ತರಗತಿಗಳ ಪ್ರವೇಶಕ್ಕಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆಗಳು ಡಾಕ್ಟರ್ ವಿನಾಯಕ್ ಗ್ರಾಮ್ ಪುರೋಹಿತ್ 9441266635, ಶ್ರೀ ಟಿಆರ್ ಕುಲಕರ್ಣಿ 9448985968. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರದ ಶ್ರೀ ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಕುಟೀರದಲ್ಲಿ ಒಂದರಿಂದ ಪಿಯುಸಿವರೆಗೆ ವಿದ್ಯಾಭ್ಯಾಸ ಮಾಡಲು ಉಚಿತ ಶಿಕ್ಷಣ ಮತ್ತು ವಸತಿಯ ವ್ಯವಸ್ಥೆ ಇದೆ. ಬಡತನದ ಹಿನ್ನೆಲೆಯ ಪೋಷಕರು ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ 9972622230. ಇನ್ನು ಮುಂದೆ ಕೇಳಿ ಜಟ್ಟಪ್ಪ ಬೆಣಕಳ್ಳಿ ಮತ್ತು ತಂಡದವರಿಂದ ಒಂದು ಭಜನ ಪದವನ್ನ. ಸುಲಭವಲ್ಲ ಆತ್ಮ ಪರಮ ಕೇಳುವರೆ, ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಟ್ಟಪ್ಪ ಬೆಣಕನಹಳ್ಳಿ ಮತ್ತು ತಂಡದವರಿಂದ ಭಜನಾ ಪದವನ್ನು ಕೇಳ್ತಾ ಇದ್ರಿ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.